ಅವರ ಮನೆಗೆ ಹೋಗಿ ಅನಿತಾನಂದ ಅವರನ್ನ ಭೇಟಿ ಮಾಡಿ ವಿವರವಾಗಿ ಮಾಹಿತಿಯನ್ನ ಪಡೆದುಕೊಂಡು ಈಗ ನಿಮಗೆ ವಿಷಯಗಳನ್ನ ಪ್ರಸಾರ ಮಾಡ್ತಾ ಇದೀವಿ. ವಿಶೇಷವಾಗಿ ಎತ್ತರದ ಪ್ರದೇಶಗಳಲ್ಲಿ ಕಾನ್ವೆಂಟ್ಸ್ ಇಳುವರಿಯನ್ನು ಕೊಡಲಿಕ್ಕೆ ಏನ್ ಕೆಲಸಗಳನ್ನ ಅವರು ಮಾಡ್ತಿದಾರಂತ ಈ ಕಾರ್ಯಕ್ರಮದಲ್ಲಿ ಅವರು ಉಲ್ಲೇಖ ಮಾಡ್ತಾರೆ. ಮೇಡಮ್ ನಮಸ್ಕಾರ, ನಿಮ್ಮ ಹಿನ್ನೆಲೆಯನ್ನ ಹೇಳ್ಬೋದಾ? ಹುಟ್ಟಿ ಬೆಳೆದಿದ್ದು, ಮತ್ತೆ ನೀವು ಓದಿದ್ದು, ಮತ್ತೆ ಕೃಷಿಗೆ ಬಂದಿದ್ದು? ನಮಸ್ಕಾರ, ನಾನು ಹುಟ್ಟಿದ್ದು ಕಾರವಾರ ಜಿಲ್ಲೆಯಲ್ಲಿ, ಬೆಳೆದಿದ್ದು ಕರ್ನಾಟಕದಲ್ಲಿ, ಆದ್ರೆ ಬೇರೆ ಬೇರೆ ಟೌನ್ ಅಲ್ಲಿ, ಮತ್ತೆ ಬ್ಯಾಂಗ್ಳೂರಲ್ಲಿ. ಓದಿದ್ದು ಬ್ಯಾಂಗ್ಳೂರಲ್ಲಿ. ಏನ್ ಓದಿದ್ರಿ? ಬಿಎಸ್ಸಿ ಮಾಡಿದ್ದೀನಿ. ಬಿಎಸ್ಸಿ ಮಾಡಿಕೊಂಡು ಬೇರೆ ಉದ್ಯೋಗಕ್ಕೆ ಹೋಗ್ಬೇಕು ಅಥವಾ ಏನಾದ್ರೂ ಕೆಲಸ ಮಾಡ್ಬೇಕನ್ನೋ ಒಂದು ಆಲೋಚನೆ ಬರಲಿಲ್ವಾ? ಇಲ್ಲ, ಆ ಟೈಮಲ್ಲಿ ಹೆಣ್ಮಕ್ಳಿಗೆ ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಅಷ್ಟು ಎನ್ಕರೇಜ್ಮೆಂಟ್ ಕೊಡ್ತಾ ಇರ್ಲಿಲ್ಲ. ಹಾಗೆ ನನ್ನ ಪೇರೆಂಟ್ಸ್ ನನ್ನ ಮದುವೆ ಮಾಡ್ಬೇಕು ಅಂತ ಇದ್ರು, ಹಾಗಾಗಿ ಮಾಡಿಲ್ಲ. ಅಪ್ಪ ಅಮ್ಮಗಳ ಪರಿಚಯ ಮಾಡಿಕೊಡಿ. ನನ್ನ ತಂದೆ ಐತಚಂಡ ದೇವಯ್ಯನ್ ಅವರು, ಅವರು ಆರ್ ಟಿ ಓ ಆಗಿ ಕೆಲಸ ಮಾಡ್ತಾ ಇದ್ರು, ಮತ್ತೆ ರಿಟೈರ್ ಆಗುವಾಗ ಡೆಪ್ಟಿ ಕಮಿಷನರ್ ಆಫ್ ಟ್ರಾನ್ಸ್ಪೋರ್ಟ್ ಆಗಿ ರಿಟೈರ್ ಆದ್ರು. ನನ್ನ ತಾಯಿ ಸುಬ್ಬಮ್ಮ, ಅವರು ಹೌಸ್ ವೈಫ್ ಆಗಿದ್ರು. ಕಾಫಿ ನಾಡಿನವರ ತಂದೆ ತಾಯಿ? ಹೌದು, ತಂದೆ ಅವರು ಚಿಕ್ಕಮಂಗ್ಳೂರಲ್ಲಿ ಹುಟ್ಟು ಬೆಳೆದಿದ್ದು, ತಾಯಿಯವರು ಕೊಡಗುವಲ್ಲಿ ಮೈತಾಡಿ ಅಂತ ವಿರಾಜಪೇಟ್ ತಾಲೂಕಲ್ಲಿ. ಹಾಗಾಗಿ ನನ್ನ ಹಾಲಿಡೇಸ್ ಯಾವಾಗ್ಲೂ ನಂದು ಅಜ್ಜನ ಮನೆಯಲ್ಲಿ ಕಳೀತಾ ಇದ್ದೆ. ಕೃಷಿಯ ಸೆಳೆತ, ಪರಿಸರದ ಒಂದು ವಿಷಯಗಳು ಗಮನಕ್ಕೆ ಹೋಗ್ತಾ ಇದ್ವೇನೋ ಅಲ್ವಾ ನಿಮಗೆ ಓದುವಾಗ್ಲೂ? ಹೌದು, ನನಗೆ ಕೃಷಿ ಅಂದ್ರೆ ತುಂಬಾ ಇಷ್ಟ. ಸಣ್ಣ ವಯಸ್ಸಿಂದಾನೇ ನಂದು ತಾಯಿದು ತಮ್ಮ ಐಚಟ್ರ ಕಾವೇರಪ್ಪನವರು ನನಗೆ ತುಂಬಾ ಕೃಷಿ ವಿಷಯ ಹೇಳ್ಕೊಟ್ಟು, ಮತ್ತೆ ನನಗೆ ಎಲ್ಲ ಹೇಗೆ ಮಾಡ್ಬೇಕು, ಹೇಗೆ ಆಗ್ಬೇಕು, ಕೆಲಸ ಹೇಗೆ ಮಾಡ್ತಾರೆ ಅಂತ ಹೇಳಿ, ನನ್ನ ವೆಕೇಶನ್ಗೆ ಅಲ್ಲಿ ಮನೆಗೆ ಹೋಗಿರುವಾಗ ನನ್ಗೆ ಎಲ್ಲ ಕಲಸಿ ಕೊಡ್ತಾ ಇದ್ರು. ಅವರು ನನಗೆ ತುಂಬಾ ಎನ್ಕರೇಜ್ಮೆಂಟ್ ಮಾಡಿದ್ದಾರೆ. ಓದಿದ್ದು ಒಂದು, ಬಂದಿದ್ದು ಒಂದು ಅನ್ನೋ ತರ ಆಗ್ಬಿಡುತ್ತೆ. ಮದುವೆ ಆದ ಬಳಿಕ ಈ ಕಡೆ ಕೊಡಗಿಗೆ ಬಂದ್ರಿ. ಕೊಡಗಿಗೆ ಬಂದು ಕಾಫಿ ತೋಟದ ನಿರ್ವಹಣೆಯಲ್ಲಿ, ಉಸ್ತುವಾರಿಯಲ್ಲಿ ತಮ್ಮನ್ನು ತೊಡಸ್ಕೊಂಡಿದ್ರಿ. ನಾವು ವಿಷಯಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಸೂಕ್ಷ್ಮವಾಗಿ ಹೇಳಿ, ಕೃಷಿ ಬಗ್ಗೆ ನಮ್ಮ ಜನಗಳಿಗೆ ಇರಬೇಕಾಗಿರುವ ಆಸಕ್ತಿ, ನಿಮ್ಮಿಂದ ವ್ಯಕ್ತವಾಗುವ ಅಭಿಪ್ರಾಯಗಳೇನು? ಕೃಷಿ ಅಂದ್ರೆ ನನಗೆ ಹೇಗಿದ್ರು ತುಂಬಾ ಇಷ್ಟ ಇತ್ತು. ಹಾಗಾಗಿ ಮದ್ವೆ ಆಗುವಾಗ ಒಂದು ಕಾಫಿ ಪ್ಲಾಂಟರ್ನೇ ಮದ್ವೆ ಆಗ್ಬೇಕು ಅಂತ ನಾನು ಹಠ ಹಿಡ್ದಿದ್ದೆ. ಹಾಗೆ ದೇವ್ರ ದಯದಿಂದ ನಂದ ಬೆಳ್ಳಪ್ಪನವ್ರನ್ನ ಮದ್ವೆ ಆದೆ. ಫಾದರ್ ಇನ್ ಲಾ ಬೆಳ್ಳಪ್ಪನವರು ನನಗೆ ತುಂಬಾ ಎನ್ಕರೇಜ್ ಮಾಡಿದ್ರು. ನನಗೆ ಇಂಟ್ರೆಸ್ಟ್ ಇದೆ ಅಂತ ಅವ್ರು ಗೊತ್ತಿರುವಾಗ ಯಾವಾಗ್ಲೂ ನನ್ಗೆ ಹೇಳ್ತಾ ಇದ್ರು, ಹೋಗಿ ನೋಡು ತೋಟ ಕೆಲ್ಸ ಅಂತ ತುಂಬಾ ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ರು. ಮತ್ತೆ ನಂದ ಅವರು ನನಗೆ ಮೋಸ್ಟ್ಲಿ ಎಸ್ಟೇಟ್ ಲೇಬರ್ ಮ್ಯಾನೇಜ್ಮೆಂಟ್ ಎಲ್ಲ ಅವ್ರ ಕೈಯಿಂದಾನೆ ನಾ ಕಲ್ಸಿದ್ದು. ಮತ್ತೆ ನಾನು ಎಲ್ಲಾರ್ಗೂ ಏನ್ ಹೇಳ್ತೀನಿ ಅಂದ್ರೆ, ದಿಸ್ ಇಸ್ ದ ಬೆಸ್ಟ್ ಪ್ರೊಫೆಷನ್ ಅಕಾರ್ಡಿಂಗ್ ಟು ಮೀ. ಈ ಪ್ರೊಫೆಷನ್ ಅಲ್ಲಿ ಯು ಹ್ಯಾವ್ ಸೋ ಮಚ್ ಟು ಲರ್ನ್, ಮತ್ತೆ ಯು ಆರ್ ಸೋ ಕ್ಲೋಸ್ ವಿತ್ ನೇಚರ್, ವಿತ್ ಆಲ್ ದ ಫೈವ್ ಎಲಿಮೆಂಟ್ಸ್ ಆಫ್ ದಿ ಯೂನಿವರ್ಸ್. ಅದ್ರ ಮೇಲೆ ಏನ್ ಬೇಕು ನಮ್ಗೆ ನೋಡಿ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ಎಲ್ಲಾ ಕಸಬೆಗಳಿಗಿಂತ ಇದೇ ನನಗೆ ಇಷ್ಟವಾಯ್ತು, ಮತ್ತೆ ಕೃಷಿ ಉಪಯುಕ್ತವಾದದ್ದು ಅಂತ ಅನ್ಕೊಂಡು ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ರಿ. ಒಟ್ಟು ಎಷ್ಟು ಎಕರೆ ತಮ್ದು ಕಾಫಿ ತೋಟ? ಇಲ್ಲಿ 175 acres ಇದೆ. ಇಲ್ಲಿ ಅರೇಬಿಕಾ, ರೋಬಸ್ಟಾ, ಪೆಪ್ಪಾ, ಎರಕಾ ಮತ್ತೆ ಸ್ವಲ್ಪ ಏಲಕ್ಕಿ ಮಾಡಿದ್ದೀವಿ. ಯಾರ್ಯಾರಿದ್ದೀರಿ ಮನೆಯಲ್ಲಿ? ಗಂಡ, ನಾನು, ಈಗಾಗಿ ನನ್ನ ಮಗ ವಾಪಸ್ ಬಂದು ನಮ್ ಜೊತೆ ಇದ್ದಾರೆ. ಮಗನ ಬಗ್ಗೆ ಸೂಕ್ಷ್ಮವಾಗಿ ಉಲ್ಲೇಖ ಮಾಡಬಹುದಾ? ಮಗ ಟೆನಿಸ್ ಪ್ಲೇಯರ್ ಆಗಿ ಇಂಟರ್ನ್ಯಾಷನಲ್ ಮತ್ತೆ ನ್ಯಾಷನಲ್ ಲೆವೆಲ್ ಟೆನಿಸ್ ಪ್ಲೇಯರ್ ಆಗಿದ್ದ. ಹಾಗಾಗಿ ಅವನು ಯಾವಾಗ್ಲೂ 13 years ಇಂದ ಹೊರಗಡೆನೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್, ಡಿಫ್ರೆಂಟ್ ಡಿಫ್ರೆಂಟ್ ಕಂಟ್ರೀಸ್ ಟ್ರಾವೆಲ್ ಮಾಡಿ ಹೀಸ್ ಟು ಪ್ಲೇ ಟೆನಿಸ್. ಮತ್ತೆ ಅಂಡರ್ ಗ್ರಾಡ್ ಅಂಡ್ ಮಾಸ್ಟರ್ಸ್ US ಅಲ್ಲಿ ಇದ್ರು. 7 to 8 years ಹಿ ವಾಸ್ ಇನ್ ದಿ US. ಆಲ್ಮೋಸ್ಟ್ 2 years ಬ್ಯಾಕ್ ಹಿ ಡಿಸೈಡೆಡ್ ಟು ಕಮ್ ಬ್ಯಾಕ್. ಯಾಕಂದ್ರೆ ಹಿ ಆಲ್ಸೋ ಲವ್ಸ್ ದ ಪ್ಲಾಂಟೇಶನ್, ಲವ್ಸ್ ದಿಸ್ ಲೈಫ್ ಹಿಯರ್, ನೇಚರ್, ನಾಯಿ, ಕೋಳಿ ಮತ್ತೆ ಬೆಕ್ಕು, ಪೇರೆಂಟ್ಸ್ ಜೊತೆ ಇರೋದು, ಇಲ್ಲಿ ನಾವು ಮಾಡಿ ತಿನ್ನೋದು ಎಲ್ಲ ಅವರಿಗೆ ತುಂಬಾ ಖುಷಿ ಅಂತ ಅವರು ವಾಪಸ್ ಬಂದು ಈಗ ನಮ್ ಜೊತೆನೆ ಇದ್ದಾರೆ. ಅಮೆರಿಕದಲ್ಲಿ 6-7 ವರ್ಷಗಳ ಕಾಲ ವ್ಯಾಸಂಗ ಮಾಡ್ಲಿಕ್ಕೆ ಹೋಗಿ ಮತ್ತೆ ಈ ತಾಯ್ನಾಡಿಗೆ ಬಂದ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಯಜಮಾನರಿಗಾದ ಒಂದು ಏನು ಸಂವೇದನೆ ಏನಂತ ಹೇಳ್ತೀರಿ? ನಂದ ಬೆಳ್ಳಪ್ಪ ಅವರಿಗೆ ಸ್ವಲ್ಪ ಆಯ್ತು, ಯಾಕಂದ್ರೆ ಹಿ ಥಾಟ್ ಹಿ ವಿಲ್ ವರ್ಕ್ ದೇರ್ ಫಾರ್ ಸಮ್ ಟೈಮ್, ಆ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕು. ಸ್ವಲ್ಪ ಹೊರಗಡೆ ಇದ್ರೆ ಹಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಅ ಲಾಟ್ ಆಫ್ ವಾಟ್ ಇಸ್ ಹ್ಯಾಪ್ನಿಂಗ್ ಇನ್ ದಿ ಔಟ್ಸೈಡ್ ವರ್ಲ್ಡ್ ಅಂತ ಅವರಿಗಿತ್ತು. ನನ್ಗೆ ಅಂತೂ ತುಂಬಾ ಖುಷಿ ಆಯ್ತು. ಇಲ್ಲಿ ಇರ್ತೀನಿ ಅಂತ ಹೇಳುವಾಗ ನಾನು ಹೇಳಿದೆ, ಇಲ್ಲೇ ಇರಪ್ಪ, ನೀನ್ ಎಲ್ಲಿಗೂ ಹೋಗೋದ್ ಬೇಡ ಅಂತ. ಈಗ ನಂದವರಿಗೂ ತುಂಬಾ ಖುಷಿ ಆಗಿದೆ ಅವ್ರು ವಾಪಸ್ ಬಂದಿದ್ದಾರೆ ಅಂತ. ಹಿ ಹೆಲ್ಪ್ಸ್ ಮೀ ಅ ಲಾಟ್ ಇನ್ ದಿ ಎಸ್ಟೇಟ್ ವರ್ಕ್, ಬಿಲ್ಡಿಂಗ್ ಅಪ್ ದಿ ಎಸ್ಟೇಟ್. ಈವನ್ ಅವರ್ ಈಲ್ಡ್ಸ್ ಹ್ಯಾವ್ ಇಂಪ್ರೂವ್ಡ್ ಅ ಲಾಟ್ ಬಿಕಾಸ್ ನಮ್ಮ ಓಲ್ಡ್ ಸ್ಕೂಲ್ ಆಫ್ ಥಾಟ್ ಇಂದ ಅವ್ರದ್ದು ದ ವೇ ದೇ ಲುಕ್ ಅಟ್ ಇಟ್ ಇಸ್ ಸೋ ಡಿಫ್ರೆಂಟ್. ನಾವು ಇಬ್ಬರಾಳು ಸೇರ್ಬಿಟ್ಟು ಈಗ ವಿ ಆರ್ ಮೇಕಿಂಗ್ ಅ ಲಾಟ್ ಆಫ್ ಚೇಂಜ್ ಅಂಡ್ ಇಟ್ಸ್ ಹೆಲ್ಪಿಂಗ್ ಅಸ್ ಅ ಲಾಟ್ ಆನ್ ದಿ ಎಸ್ಟೇಟ್. ತಾಯಿಯಾದವರು ಈ ರೀತಿ ವ್ಯಕ್ತಪಡಿಸೋದು ಬಹಳ ಕಡಿಮೆ. ಮಗ ಅಮೆರಿಕದಲ್ಲಿ ಓದ್ತಾ ಇದ್ದ, ಯಾಕಾದ್ರೂ ಬಂದ, ಏನು ಈ ತರ ಆಗ್ಬಿಡ್ತಲ್ಲ ಅಂತ ಅನ್ಕೊಂಡು ಎಷ್ಟೋ ಜನ ವ್ಯಥೆ ಪಡ್ತಾರೆ. ಆದ್ರೆ ನೀವು ಸಂತೋಷ ಪಟ್ರಿ, ಯಾಕಂದ್ರೆ ದೊಡ್ಡ ಆಸ್ತಿ, ಮನೆ ನಿಮ್ಮ ಮಾವರು ಕಟ್ಟಿದ್ದು, ಹಾಗೆ ಸುವ್ಯವಸ್ಥಿತವಾದ ಜಾಗ ಇದೆ. ಮಗನ ಜೊತೆಗೆ ಆಮೇಲೆ ನಾವು ಮಾತಾಡ್ತೀವಿ. ನಿಮಗಿರೋದು ಒಬ್ಬ ಮಗ ಒಬ್ಬ ಪುತ್ರಿ, ನಿಮ್ಮ ಜೊತೆಗೆ ಗಟ್ಟಿರುವಾಗ್ಲೇ ಬಂದು ಕೈ ಜೋಡಿಸಿ ಈ ಮನೆತನದ ಬೆಳವಣಿಗೆಯಲ್ಲಿ ಅವರು ಪಾತ್ರಧಾರಿಗಳಾದ್ರೆ ಅದಕ್ಕೊಂದು ದೊಡ್ಡ ಅರ್ಥ ಇದೆ. ನಾವು ಸಹ ಅಭಿಮಾನ ಪಟ್ಟಿದೀವಿ, ಸಂತೋಷ ಪಟ್ಟಿದೀವಿ. ಈಗ ವಿಷಯಕ್ಕೆ ಬರೋಣ. ಕಾಫಿ, ಕಾಳುಮೆಣಸು, ಅಡಿಕೆಯನ್ನು ಹಾಕೊಂಡಿದ್ರಿ. ಅದರಲ್ಲೂ ನಮಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎತ್ತರದ ಪ್ರದೇಶದಲ್ಲಿ ಕಾಳುಮೆಣಸು ಬರೋದಿಲ್ಲ, ಕಷ್ಟ, ಬರೀ ಬಳ್ಳಿ ಬೆಳೀತದೆ ಅನ್ನೋ ಒಂದು ಮಾತುಗಳನ್ನು ನಾವು ಕೇಳ್ತಾ ಇರ್ತೀವಲ್ಲ, ನೀವು ಏನೇನು ಕೆಲಸಗಳನ್ನು ಮಾಡಿದಿರಿ ಅನ್ನೋದನ್ನ ಇವತ್ತು ವ್ಯಕ್ತಪಡಿಸಬೇಕು, ವಿವರಿಸಬೇಕು. ನಮ್ಮ ತೋಟ 2,600 feet ಇಂದ 3,200 feet ವರೆಗೂ ಹೋಗ್ತದೆ. ಹಾಗಾಗಿ ಅರೇಬಿಕಾ ಪ್ಲಾಂಟೇಶನ್ ನಮ್ದು ಅಬವ್ 2,700 feet ಇಂದ ಇದೆ, 3,000 feet ಇಂದ ಇದೆ. ಅಲ್ಲಿ ಮೆಣಸ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಸುಮ್ನೆ ಗಿಡ ನಟ್ಟು ಬಿಟ್ಟಿದ್ದೀವಿ ಅಷ್ಟೇ ಅಲ್ಲದೆ ನಾವು ಜಾಸ್ತಿ ಕೆಲಸ ಮಾಡ್ತಾ ಇರ್ಲಿಲ್ಲ. ಮತ್ತೆ ಥ್ಯಾಂಕ್ಸ್ ಟು ಅಪ್ಪಂಗಾಳ, ICAR ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್ ಸ್ಟೇಷನ್ ಡಾಕ್ಟರ್ ಅಂಕೆ ಗೌಡ ಅವರಿಗೆ, ಅವರು 2013 ಇಂದ ನಮ್ಗೆ ಅಡ್ವೈಸ್ ಮಾಡಿ ಅವ್ರ ಅಡ್ವೈಸ್ ಪ್ರಕಾರನೇ ನಾವು ಎಲ್ಲ ಮೆಣಸಿಂದು ಕೆಲಸ ಮಾಡ್ತಾ ಇದೀವಿ. ಈಗ 3 years ಇಂದ ನಮ್ಗೆ ಹೈ ಎಲಿವೇಶನ್ ಏರಿಯಾದಲ್ಲಿ ಮೆಣಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ತೋರಿಸ್ಕೊಟ್ಟಿದ್ದಾರೆ. ಮತ್ತೆ ನಾವು ಮಾಡಿ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್ ಅವರ್ ಸೆಲ್ಸ್. ಅಲ್ಲಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಶೇಡ್ ರಿಮೂವಲ್, ತುಂಬಾ ಮಿಸ್ಟ್ ನಿಲ್ಲೋ ಜಾಗ. ವಿ ಶುಡ್ ಬಿ ಕೇರ್ಫುಲ್ ಅಬೌಟ್ ಎಮಿಲಿಯಾ ವಿಚ್ ಅಟ್ಯಾಕ್ಸ್ ದಿ ಲೀವ್ಸ್ ಅಂಡ್ ಸ್ಪೈಕ್ ಗೆ ಸಹ ಅಟ್ಯಾಕ್ ಆಗ್ತದೆ. ಎಮಿಲಿಯಾನ ನಾವು ಫಸ್ಟ್ ಕಂಟ್ರೋಲ್ ಮಾಡಬೇಕು. ಅದೆಲ್ಲ ನಮ್ಗೆ ಡಾಕ್ಟರ್ ಅಂಕೆಗೌಡ ಅವರು ಹೇಳ್ಕೊಟ್ಟಿದ ಹಾಗೆ ನಾವು ಮಾಡಿ ಈಗ ಅಲ್ಲಿ ಮೆಣಸ್ ಕುಯ್ತಾ ಇದೀವಿ. ಒಂದೊಂದಾಗಿ ಹೇಳಿ. ಈಗ ನೆರಳನ್ನ ತೆಗೆಯೋದು, ಮರಗಳ ನೆರಳನ್ನ ಯಾವ ತಿಂಗಳಲ್ಲಿ ತೆಗಿಲಿಕ್ಕೆ ನೀವು ಕೆಲಸ ಶುರು ಮಾಡ್ಕೊಳ್ತೀರಿ? ಅರ್ಲಿ ಶೇಡ್ ರಿಮೂವಲ್ ಮಾಡಬೇಕು ಈ ಹೈ ಎಲಿವೇಶನ್ ಏರಿಯಾಸ್ ಅಲ್ಲಿ. ಇನ್ ದ ಮಂತ್ ಆಫ್ ಜಾನ್ವರಿ ಫೆಬ್ರವರಿ ನಮ್ದು ಶೇಡ್ ರಿಮೂವಲ್ ಆಗ್ಬಿಡ್ಬೇಕು ಅಲ್ಲಿ. ಮತ್ತೆ ಮೆಣಸು ಕುಯ್ದ ತಕ್ಷಣ ಒಂದು 15-20 days ಸ್ವಲ್ಪ ಸ್ಟ್ರೆಸ್ ಕೊಟ್ಟಮೇಲೆ ಇಮಿಡಿಯೇಟ್ ವಾಟರಿಂಗ್ ಶುರು ಮಾಡಬೇಕು. ಮೇ ಎಂಡ್ ಒಳಗಡೆ ಮೋರ್ ದೆನ್ ಅಬೌವ್ 12 inches ನೀರು ಸಿಗ್ಬೇಕು, ಮಳೆ ಆಗ್ಲಿ ಇರಿಗೇಷನ್ ಆಗ್ಲಿ ಎಲ್ಲ ಸೇರ್ಬಿಟ್ಟು ಅಷ್ಟು ಆದ್ರೆ ಸ್ಪೈಕಿಂಗ್ ಬೇಗ ಸ್ಟಾರ್ಟ್ ಆಗ್ಬೇಕು. ಬೇಗ ಸ್ಪೈಕಿಂಗ್ ಸ್ಟಾರ್ಟ್ ಆದ್ರೆ ಸೆಟ್ಟಿಂಗ್ ಚೆನ್ನಾಗುತ್ತೆ, ಮತ್ತೆ ಎಮಿಲಿಯಾನು ಕಂಟ್ರೋಲ್ ಆಗುತ್ತೆ ಬೇಗ ಸೆಟ್ ಆಗ್ಬಿಟ್ರೆ. ಎಮಿಲಿಯಾ ಇದ್ರೆ ಒಂದು ರೌಂಡ್ ಫಂಗಿಸೈಡ್ ಸ್ಪ್ರೇ ಮಾಡಿ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು. ಸಾವಯವ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರವನ್ನ ಯಾವ ಕೊಡ್ತೀರಿ, ಎಷ್ಟೆಷ್ಟು ಕೊಡ್ತೀರಿ? ಕಾಂಪೋಸ್ಟ್ ಮೆನ್ಯೂರ್ ಬಹಳ ಇಂಪಾರ್ಟೆಂಟ್ ಪೆಪ್ಪರ್ಗೆ. ಇನ್ ಇಯರ್ 2 ಸಲ ಕೊಟ್ರೇನು ತುಂಬಾ ಒಳ್ಳೇದು. ಇನ್ ದ ಮಂತ್ ಆಫ್ ಏಪ್ರಿಲ್ ಮೇ ಒಂದ್ ರೌಂಡ್, ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಇನ್ನೊಂದ್ ರೌಂಡ್ ಕೊಟ್ರೆ ತುಂಬಾ ಒಳ್ಳೇದು. ತಾವು ಗೊಬ್ಬರ ಮಾಡ್ಕೊಳ್ಳಿಕ್ಕೆ ಅಥವಾ ಬೇರೆ ಮೂಲಗಳನ್ನ ಹೇಗೆ ಅವಲಂಬಿಸಿಕೊಂಡಿದ್ದೀರಿ? ನಾವು ಕಾಫಿ ಪಲ್ಪ್ ಮಾಡ್ತೀವಿ. ಬಿಕಾಸ್ ವಿ ಆರ್ ಪಲ್ಪಿಂಗ್ ವಿ ಗೆಟ್ ಅ ಲಾಟ್ ಆಫ್ ಹಸ್ಕ್. ಆ ಹಸ್ಕ್ ನ ನಾವು ಕಾಂಪೋಸ್ಟ್ ಮಾಡಿ ಪೇಪರ್ಗೆ ಹಾಕ್ತೀವಿ. ಈ ವರ್ಷ ನಾನು ವರ್ಮಿ ಕಾಂಪೋಸ್ಟ್ ಹಾಕಿದ್ದೀನಿ, ಅದರದ್ದು ರಿಸಲ್ಟ್ ನೆಕ್ಸ್ಟ್ ಇಯರ್ ನೋಡಬೇಕು. ಕಾಫಿ ಪಲ್ಪಿಂಗ್ ಯೂನಿಟ್ ಅನ್ನ ಇಟ್ಕೊಂಡಿರೋದ್ರಿಂದ ನಿಮಗೆ ಬಹಳ ಚೆನ್ನಾಗಿ ಸಿಪ್ಪೆ ಸಿಗುತ್ತೆ, ಅದು ನಿಮ್ಮಲ್ಲೇ ಬಳಕೆ ಆಗ್ಲಿಕ್ಕೆ ಅನುಕೂಲ ಆಗ್ತದೆ. ಸಾವಯವ ಗೊಬ್ಬರ ಮಾಡಿಕೊಂಡು ಮತ್ತೆ ಕಾಫಿಗೂ ಕಾಳುಮೆಣಸಿಗೂ ಮತ್ತಿತರ ಬೆಳೆಗಳಿಗೂ ಹಾಕ್ಲಿಕ್ಕೂ ಈ ಮೂಲಕ ನೆರವಾಗ್ತದಲ್ವಾ? ಹೌದು, ತುಂಬಾ ಉಪಯೋಗ ಆಗುತ್ತೆ. ರಾಸಾಯನಿಕ ಗೊಬ್ಬರಗಳನ್ನ ಯಾವಾಗ ಕೊಡ್ತೀರಿ, ಎಷ್ಟು ಸರಿ ಕೊಡ್ತೀರಿ? NPK 3 times ಇಯರ್ ಕೊಡ್ತೀವಿ. ಮಾರ್ಚ್ ಏಪ್ರಿಲ್ ಅಲ್ಲಿ ಒಂದ್ ರೌಂಡ್ ಕೊಡ್ತೀವಿ, ಮತ್ತೆ ಏಪ್ರಿಲ್ ಮೇ ಅಲ್ಲಿ ಸೆಕೆಂಡ್ ರೌಂಡ್ ಕೊಡ್ತೀವಿ, ಅದಾದ್ಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ 3rd round ಕೊಡ್ತೀವಿ. ಮಿಡ್ ಮಾನ್ಸೂನ್ ಅಲ್ಲಿ ಒಂದ್ ರೌಂಡ್ ಯೂರಿಯಾ ಹಾಕ್ತೀವಿ, ಅದು ಸ್ವಲ್ಪನೇ, ಒಂದು 50 grams ಪರ್ ಪ್ಲಾಂಟ್. ಬಾಕಿ 3 rounds ಹಾಕುವಾಗ 300 grams ಪರ್ ವೈನ್ ಹಾಕ್ತೀವಿ. ರಾಸಾಯನಿಕ ಗೊಬ್ಬರಗಳನ್ನ ಒಂದೊಂದು ಬಳ್ಳಿಗೆ 300 grams ಪ್ರಮಾಣದಲ್ಲಿ ನೀಡೋದಿದೆ, ಮತ್ತೆ ಅಗತ್ಯತೆ ತಕ್ಕಂತೆ ನೀವು ಗೊಬ್ಬರಗಳನ್ನು ಉಪಯೋಗಿಸ್ಕೊಳ್ತೀರಿ. ಎಂತೆಂತ ಗೊಬ್ಬರಗಳನ್ನ ಸೇರಿಸಿ ಕೊಡೋದಿದೆ? 2 ಸಲ ಹಾಕುವಾಗ ನಾವು ಬೇರೆ ತರ ಗೊಬ್ಬರ ಕೊಡ್ಲಿಕ್ ನೋಡ್ತೀವಿ. ಕೆಮಿಕಲ್ ಫರ್ಟಿಲೈಸರ್ ಹಾಕುವಾಗ ಯೂಶಲಿ 1st round ಫ್ಯಾಕ್ಟಮ್ ಫಾಸ್ ಕೊಡ್ತೀವಿ. 3 bags ಆಫ್ ಫ್ಯಾಕ್ಟಮ್ ಫಾಸ್ ಗೆ 1 bag ಪೊಟ್ಯಾಶ್ ಮಿಕ್ಸ್ ಮಾಡಿ ಹಾಕ್ತೀವಿ. ನೆಕ್ಸ್ಟ್ ರೌಂಡ್ ಕೊಡುವಾಗ NPK ಮಿಕ್ಸ್ ಮಾಡ್ತೀವಿ, ಅದು DAP ಯೂರಿಯಾ ಪೊಟ್ಯಾಶ್ 2:2:2, ಅದೇ 2 bags ಆಫ್ ಯೂರಿಯಾ, 2 bags ಆಫ್ DAP, 2 bags ಆಫ್ ಪೊಟ್ಯಾಶ್ ಆ ಮಿಕ್ಸ್ಚರ್ ಅಲ್ಲಿ ಹಾಕ್ತೀವಿ. ಹಾಗೆ ಬೋರ್ಡೋ ದ್ರಾವಣವನ್ನ ಎಷ್ಟು ಸಾರಿ ಸಿಂಪಡಣೆ ಮಾಡ್ತೀರಿ, ಯಾವಾಗ ಕೊಡ್ತೀರಿ? ಬೋಡೋ ಇಸ್ ಅ ಮಸ್ಟ್ ಫಾರ್ ಪೆಪ್ಪರ್. ಮಳೆ ಬರೋಕ್ಕಿಂತ ಮುಂಚೆ ಒಂದ್ ರೌಂಡ್ ಕೊಡಬೇಕು, ಮಳೆ ಕಮ್ಮಿ ಆದ್ಮೇಲೆ ಇನ್ನೊಂದ್ ರೌಂಡ್ ಕೊಡಬೇಕು. ಬೋಡೋ ಕೊಡೋದಿದ್ರೆ ರೂಟ್ ರಾಟ್ ಮತ್ತೆ ಲೀಫ್ ರಾಟ್ ಸ್ಟಾರ್ಟ್ ಆಗುತ್ತೆ, ಇಟ್ಸ್ ಕಾಲ್ಡ್ ಫೈಟೋಪ್ತೋರಾ. ಅದ್ರದ್ದು ಕಂಟ್ರೋಲ್ ನಾವು ಮುಂಚೆನೆ ಮಾಡಿದ್ರೆ ನಮ್ಗೆ ಒಳ್ಳೇದು. ಬೋಡೋ ಇಸ್ ಲೈಕ್ ಅನ್ ಆಂಟಿಬಯೋಟಿಕ್, ಇಟ್ ಇಸ್ ಲೈಕ್ ಅ ಪ್ರಿವೆನ್ಷನ್. ಬೇಗನೆ ಮಾಡಬೇಕು ನಾವು ಬೋಡೋ. ಬೋಡೋ ಮಾತ್ರ ಯಾವ ಟೈಮ್ ಅಲ್ಲಿ ಮಿಸ್ ಮಾಡಬಾರದು. ಇನ್ನು ಲಘು ಪೌಷ್ಟಿಕಾಂಶಗಳು, ಪ್ರಧಾನ ಪೌಷ್ಟಿಕಾಂಶಗಳಿರುವ ಕೆಲವೊಂದು ಟಾನಿಕ್ಗಳನ್ನ ಅಥವಾ ಕೆಲವೊಂದು ಪದಾರ್ಥಗಳನ್ನ ಸಿಂಪಡಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ, ಯಾವಾಗ ಕೊಡ್ತೀರಿ, ಏನೇನ್ ಕೊಡ್ತೀರಿ ಹೇಳಿ. ಬೇಸ್ ಮೆನ್ಯೂರಿಂಗ್ ಅಲ್ಲದೆ ಫೋಲಿಯಾ ಸ್ಪ್ರೇ ಮಾಡ್ತೀವಿ. ಒಂದ್ ರೌಂಡ್ ಇನ್ ದ ಮಂತ್ ಆಫ್ ಮೇ ಜೂನ್ ಅಲ್ಲಿ ಫೋಲಿಯಾ ಮಾಡ್ತೀವಿ. ಅದು ಬಯೋ 20 ಮತ್ತೆ ಮೊನೋ ಅಮೋನಿಯಂ ಫಾಸ್ಫೇಟ್ MAP ಎರಡು ಮಿಕ್ಸ್ ಮಾಡಿ ಒಂದ್ ರೌಂಡ್ ಮಾಡ್ತೀವಿ. ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಪುನಃ ಒಂದ್ ರೌಂಡ್ ಬಯೋ 20 ಮತ್ತೆ SOP ಸಲ್ಫರ್ ಆಫ್ ಪೊಟಾಶ್ ಮಿಕ್ಸ್ ಮಾಡಿ ಒಂದ್ ರೌಂಡ್ ಕೊಡ್ತೀವಿ. ಸುಣ್ಣವನ್ನ ಹೇಗೆ ಕೊಡ್ತೀರಿ, ಪ್ರತಿ ವರ್ಷ ಕೊಡ್ತೀರಾ ಹೇಗೆ? ಸುಣ್ಣ ಪ್ರತಿ ವರ್ಷ 1/2 kg ಪರ್ ವೈನ್ ಡಾಲಮೈಟ್ ಅಗ್ರಿಕಲ್ಚರ್ ಲೈಮ್ ಹಾಕ್ತೀವಿ. ಯಾವಾಗ ಮಾಯಿಸ್ಚರ್ ಇರ್ತದೆ ನೆಲದಲ್ಲಿ ಆ ಟೈಮ್ ಅಲ್ಲಿ ಹಾಕ್ತೀವಿ. ಒಂದು ಮಾರ್ಚ್ ಅಲ್ಲಿ ಹಾಕ್ತೀವಿ, ಇಲ್ಲದಿದ್ರೆ ಮಾರ್ಚ್ ಮಿಸ್ ಆದ್ರೆ ಸೆಪ್ಟೆಂಬರ್ ಅಲ್ಲಿ ಹಾಕ್ತೀವಿ. ಕಳೆಗಳ ಹತೋಟಿ ಬಗ್ಗೆ ನೀವು ಏನಂತೀರಿ? ಕಳೆಗಳು ತೋಟದಲ್ಲಿ ಬೆಳೀತವೆ, ಆಮೇಲೆ ದಾರಿಯಲ್ಲಿ ಬೆಳೀತಾ ಇರ್ತವೆ, ಕಳೆ ನಾಶಕಗಳನ್ನ ಎಷ್ಟೋ ಜನ ಬಳಕೆ ಮಾಡೋದಿದೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ವೀಡ್ಸ್ ನಾ ಹೇಳೋದಾದ್ರೆ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಎನಿ ಫಾರ್ಮಿಂಗ್. ವೀಡ್ಸ್ ಇದ್ದಷ್ಟು ಒಳ್ಳೇದೆ, ನಮ್ಗೆ ಬೇಕಾದಷ್ಟು ಯೂಸ್ ಆಗ್ತದೆ ವೀಡ್ಸ್ ಇಂದ. ಅರ್ತ್ ವರ್ಮ್ಸ್ಗೆ ಮತ್ತೆ ಮಿಲಿಪೀಡ್ಸ್ ಸೆಂಟಿಪೀಡ್ಸ್ ಎಲ್ಲದಕ್ಕೂ ಇಟ್ಸ್ ವೆರಿ ಯೂಸ್ಫುಲ್. ಲೇಡಿ ಬರ್ಡ್ಸ್ ಮತ್ತೆ ಆಲ್ ಇನ್ಸೆಕ್ಟ್ಸ್ ಅಂಡ್ ಬರ್ಡ್ಸ್ ಈವನ್ ದ ಜೇನು ಹುಳ ಅವರಿಗೆ ಸಹ ಬೇಕಾದದ್ದು ವೀಡ್ಸ್. ಅದನ್ನ ನಾವು ಸ್ಲಾಶ್ ಮಾಡಿ ಪುನಃ ಪೆಪ್ಪರ್ದು ಬೇಸಿಗೆ ಹಾಕಿದ್ರೆ ಅದು ಮೆನ್ಯೂರ್ ಆಗುತ್ತೆ. ಸಮ್ಮರ್ ಟೈಮ್ ಅಲ್ಲಿ ನಮಗೆ ಮಲ್ಚ್ ಮಾಡ್ಲಿಕ್ಕೆ ಸಹ ಇಟ್ಸ್ ವೆರಿ ಯೂಸ್ಫುಲ್. ಹಾಗಾಗಿ ನಮ್ಮ ತೋಟದಲ್ಲಿ ನಾವು ವೀಡಿಸೈಡ್ ಅಂತೂ ಯೂಸ್ ಮಾಡೋದೇ ಇಲ್ಲ. ನಾನು ಯಾವ ಅಗ್ರಿಕಲ್ಚರಿಸ್ಟ್ ಜೊತೆ ಮಾತಾಡಿದ್ರೆ ಸಹ ಫಸ್ಟ್ ನಾನು ಅದೇ ಹೇಳುದು, ಆದಷ್ಟು ವೀಡಿಸೈಡ್ ದಯವಿಟ್ಟು ಯೂಸ್ ಮಾಡಬೇಡಿ. ಕಳೆನಾಶಕಗಳ ಪರಿಣಾಮವನ್ನ ಕಂಡಿದ್ರಿ, ಹಾಗಾಗಿ ಬೇಡವೇ ಬೇಡ ಅಂತ ಅನ್ಕೊಂಡು ಹೇಳ್ತದರಿ. ನೋಡಿ, ಇಷ್ಟೆಲ್ಲ ಕೆಲಸ ಮಾಡ್ತದ್ರಿ, ಒಂದು ನೆರಳನ್ನ ಬೇಗ ತೆಗೆಯೋದು, ಸಾವಯವ ಗೊಬ್ಬರಗಳನ್ನು ಕೊಡೋದು, ರಾಸಾಯನಿಕ ಗೊಬ್ಬರಗಳನ್ನು ಕೊಡೋದು, ಬೋಡೋ ದ್ರಾವಣವನ್ನು ಸಿಂಪಡಣೆ ಮಾಡೋದು, ಪ್ರಧಾನ ಲಘು ಪೌಷ್ಟಿಕಾಂಶಗಳಿರುವ ದ್ರಾವಣಗಳನ್ನ ಕೊಡೋದು, ನೀರನ್ನ ಕಟಾವಾದ ತಕ್ಷಣ 15 ದಿನ ನೋಡಿಕೊಂಡು ಆಮೇಲೆ ಮೇ ತಿಂಗಳ ತನಕ ಪೂರೈಕೆ ಮಾಡೋದು, ಹೀಗೆ 4-6 ಕೆಲಸಗಳನ್ನ ಮಾಡಿದ್ರೆ ಪರವಾಗಿಲ್ಲ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ. ಇಳುವರಿ ಬಗ್ಗೆ ನಮ್ಮ ಶ್ರೋತೃಗಳಿಗೆ ಕುತೂಹಲ ಇದೆ, ನಾವು ಏನೇನೋ ಮಾಡ್ತಾ ಇದೀವಿ ಆದ್ರೂ ಆಗ್ತಾ ಇಲ್ಲ, ಇಷ್ಟೊಂದು ಕೆಲಸಗಳನ್ನ ಮಾಡೋ ಅಗತ್ಯ ಇದೆಯಾ, ಅಥವಾ ಇಷ್ಟು ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗೋದಿಲ್ವ, ವೆಚ್ಚ ಆಗೋದಿಲ್ಲ ಅನ್ನೋ ತರ ಮಾತಾಡೋದಿದೆ. ಅದೇನಿದ್ರು ಇಳುವರಿ ಎಷ್ಟು ಸಿಗ್ತಾ ಇದೆ ಅನ್ನೋ ಒಂದು ಕುತೂಹಲ ಇದೆ, ಏನ್ ಹೇಳ್ತೀರಿ? ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಟೈಮ್ ಮ್ಯಾನೇಜ್ಮೆಂಟ್ ಅಂಡ್ ಲೇಬರ್ ಮ್ಯಾನೇಜ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಎಸ್ಟೇಟ್ಲಲ್ಲಿ. ಅದನ್ನ ನಾವು ಆದಷ್ಟು ಬೇಗ ಕಲ್ತ್ರೆ ನಮ್ಮ ತೋಟ ಚೆನ್ನಾಗಾಗುತ್ತೆ ಮತ್ತೆ ಈಲ್ಡು ಸಹ ಚೆನ್ನಾಗಿ ಬರುತ್ತೆ. ಟೈಮ್ಲಿ ಕೆಲಸ ಮಾಡಬೇಕು ಪ್ಲಸ್ ಲೇಬರ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಎರಡು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ, ಎಲ್ಲದೂ ಕಷ್ಟ ಇದೆ. ಆದ್ರೆ ನಾವು ಅದು ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ವಿ ಟೇಕ್ ಇಟ್ ಫಾರ್ವರ್ಡ್. ಕಷ್ಟಪಟ್ಟರೆ ಸುಖ ಅಂತ ಹೇಳ್ತೀವಲ್ಲ, ಹಾಗೆ ಮಾಡಿದ್ರೆ ಡೆಫಿನೆಟ್ಲಿ ಲಾಭ ಉಂಟು. ಒಂದೊಂದು ಬಳ್ಳಿಗೆ ಎಷ್ಟು ಇಳುವರಿ ಸಿಗ್ತಾ ಇದೆ, ಒಣಗಿದ್ದು ಹಸಿದು, ಎಷ್ಟು ಬಳ್ಳಿಗಳಿದಾವೆ ಎತ್ತರದ ಪ್ರದೇಶದಲ್ಲಿ? 3,200 ಅಡಿ ಎತ್ತರದ ಪ್ರದೇಶ ಸಮುದ್ರ ಮಟ್ಟದಿಂದ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ. ಅದೇ ಮೇಲೆ ಹೈ ಎಲಿವೇಶನ್ ಅಲ್ಲಿ ಮೋರ್ ದನ್ 3,000 ವೈನ್ಸ್ ಇದೆ. ಹೈ ಎಲಿವೇಶನ್ ಅಲ್ಲಿ 2 kg ಡ್ರೈ ಅಂದ್ರೆ 6 kg ವೆಟ್ ಸಿಗ್ತದೆ ಒಂದೊಂದು ವೈನ್ ಅಲ್ಲಿ. ಇನ್ನು ಹೋದ ತಕ್ಷಣ ಹೋಗಿ ಹೋಗಿ ಚೆನ್ನಾಗಿ ಕೆಲಸ ಮಾಡ್ತಾ ಬರುವಾಗ ಡೆಫಿನೆಟ್ಲಿ ವಿ ಕ್ಯಾನ್ ಪಿಕ್ ಮೋರ್ ದನ್ ದಟ್ ಅಂತ ನನ್ಗಾಗತ್ತೆ. ಯಾವುದು ತಳಿ ಹಾಕಿರೋದು? ಪನ್ನೂರ್ ಇದೆ, ಶ್ರೀಕಲಾ, ಶುಭಕರ, ಕರಿಮುಂಡ, ಗಿರಿಮುಂಡ, ಅದೆಲ್ಲ ವೆರೈಟೀಸ್ ಈಗ ಆಡ್ ಮಾಡ್ತಾ ಹೋಗ್ತಾ ಇದೀವಿ. ಜಾಸ್ತಿ ಪನ್ನೂರೇ, ಆದ್ರೆ ಈಗ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಹಾಕೊಂಡು ಹೋಗ್ತಾ ಇದೀವಿ. ತೇವಮು ಹಾಕಿದೀವಿ. ಗಿರಿಮುಂಡ ಬಹಳ ಸೂಕ್ತವಾದದ್ದು ಅಂತ ಅನ್ಕೊಂಡು ಹೇಳುತ್ತಿದೆ. ಗಿರಿಮುಂಡ, ಪನ್ನೂರು 1 ಅಥವಾ ಪನ್ನೂರು 3, ನೀವು ಹಾಕಿರೋದು ಶ್ರೀಕರ, ಶುಭಕರ, ಈ ತರದ ತಳಿಗಳನ್ನ ಗಮನಿಸ್ತಾ ಇದ್ರಿ, ಆ ಬಳ್ಳಿಗಳನ್ನ ನೋಡ್ತಾ ಇದ್ರಿ, ಹೇಗೆ ಅನಿಸುತ್ತೆ ಇಳುವರಿ ವ್ಯತ್ಯಾಸ, ಬಳ್ಳಿಯ ಬೆಳವಣಿಗೆ ಇದೆಲ್ಲ? ಬೆಳವಣಿಗೆ ಚೆನ್ನಾಗಿ ಬೆಳೀತದೆ, ಆದ್ರೆ ಪನ್ನೂರ್ ಹಾಗೆ ಬಾಕಿ ವೆರೈಟೀಸ್ ಅಷ್ಟು ಈಲ್ಡ್ ಕೊಡೋದಿಲ್ಲ, ಅಷ್ಟು ಈಲ್ಡ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪನ್ನೂರೇ ಬೆಸ್ಟ್ ಎಲ್ಲದಕ್ಕಿಂತ. ಆದ್ರೆ ಎಲ್ಲಾ ವೆರೈಟೀಸ್ ಇದ್ರೆ ನಮ್ಗೆ ಒಳ್ಳೇದು. ಶ್ರೀಕರ, ಶುಭಕರದು ಈಲ್ಡ್ ಸುಮಾರು ಕಮ್ಮಿ ಆಗ್ತದೆ, ಕಮ್ಮಿ ಆದ್ರೂ ಪರವಾಗಿಲ್ಲ ನನ್ಗಾಗತ್ತೆ. ಎಲ್ಲಾ ವೆರೈಟೀಸ್ ಇದ್ರೇನೆ ಒಳ್ಳೇದು, ಯಾಕಂದ್ರೆ ಡಿಸೀಸ್ ಒಂದು ಸ್ಟ್ರೈಕ್ ಆದ್ರೆ ಇಲ್ಲದ್ರೆ ಎಲ್ಲಾ ಬಳ್ಳಿ ಹೋಗ್ಬಿಡುತ್ತೆ. ಇದಾದ್ರೆ ಎಲ್ಲ ಮಿಕ್ಸ್ ಆಗಿ ಎಲ್ಲ ವೆರೈಟಿ ಇದ್ರೆ ಬಹಳ ಒಳ್ಳೇದು. ಎತ್ತರದ ಪ್ರದೇಶಗಳಲ್ಲಿ ಕೊಳೆ ರೋಗ ಬರೋದು ಕಡಿಮೆ ಅನ್ಕೊಂಡು ನಾವು ಭಾವಿಸ್ಕೊಳ್ಬಹುದಾ? ಹೌದು, ಡೆಫಿನೆಟ್ಲಿ ಭಾವಿಸ್ಕೊಳ್ಬಹುದು. ಅಲ್ಲಿ ಹೈ ಎಲಿವೇಶನ್ ಅಲ್ಲಿ ಕೆಳಗೆ ಇರುವಷ್ಟು ಫೈಟೋಫ್ಥೋರಾ ನನಗೆ ಕಾಣೋದಿಲ್ಲ. ಅದು ಜಾಸ್ತಿ ನಮ್ಗೆ ಎಮಿಲಿಯನ್ನೇ ಎಫೆಕ್ಟ್ ಆಗೋದು. ಫೈಟೋಫ್ಥೋರಾ ತುಂಬಾ ಕಂಟ್ರೋಲ್ ಇದೆ ಅಲ್ಲಿ. 3,000 ಬಳ್ಳಿಗಳನ್ನ ಸುಮಾರು 40 ಎಕರೆ ಪ್ರದೇಶದಲ್ಲಿ ಹಾಕೊಂಡಿದ್ರಿ. ಎಂತೆಂತ ಮರಗಳಿಗೆ ಹಬ್ಸಿದ್ರಿ ಕಾಳುಮೆಣಸನ್ನ? ಎಲ್ಲಾ ಮರಕ್ಕೂ ಹಾಕ್ತಿವಿ ನಾವು. ಆ ಮರ ಈ ಮರ ಅಂತ ನೋಡೋದಿಲ್ಲ, ಇರೋ ಮರಕ್ಕೆಲ್ಲಕ್ಕೂ ಹಾಕೊಂಡೇ ಹೋಗ್ತಾ ಇದ್ದೀವಿ. ಸಿಲ್ವರ್ ಅಲ್ಲಿ ಮತ್ತೆ ರೋಸ್ ವುಡ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಮ್ಯಾಕ್ಸಿಮಮ್ ಈಲ್ಡ್ ಅದರಲ್ಲಿ ತೆಗಿಬಹುದು. ಆದ್ರೆ ಎಲ್ಲಾ ಮರದಲ್ಲೂ ಹಾಕಿದ್ರೆ ಅಟ್ ಲೀಸ್ಟ್ 1 kg-2 kg ಡ್ರೈ ಸಿಕ್ಕೇ ಸಿಗುತ್ತೆ. ಕಾಳುಮೆಣಸು ಎತ್ತರದ ಪ್ರದೇಶಗಳಲ್ಲೂ ಚೆನ್ನಾಗಿ ಬರುತ್ತಂತೆ ಅನ್ಕೊಂಡು ನೀವು ಈ ಒಂದು ಪರಿಣಾಮವನ್ನು ಕಂಡು ಹೇಳ್ತಾ ಇದ್ರಿ. 2013 ವಿಜ್ಞಾನಿಗಳ ತಜ್ಞರ ಸಲಹೆಗಳನ್ನ ಪಾಲಿಸಿಕೊಂಡು ಹೋಗ್ತಾ ಇದ್ರಿ. ಅದಕ್ಕಿಂತ ಹಿಂಚೆ ಏನು ಆಗ್ತಾ ಇತ್ತು ಪರಿಸ್ಥಿತಿ? ಅದಕ್ಕಿಂತ ಮುಂಚೆ ಇಷ್ಟು ಈಲ್ಡ್ ಬರ್ತಾ ಇರ್ಲಿಲ್ಲ. ಮತ್ತೆ ಇಯರ್ ಆಫ್ಟರ್ ಇಯರ್ ಐ ವುಡ್ ಲೂಸ್ ಅ ಲಾಟ್ ಆಫ್ ಪ್ಲಾಂಟ್ಸ್ ಬಿಕಾಸ್ ಆಫ್ ಫೈಟೋಫ್ಥೋರಾ. ಒಂದು ವರ್ಷ ಐ ಲಾಸ್ಟ್ ಮೋರ್ ದನ್ 3,000 ಪ್ಲಾಂಟ್ಸ್. ಯಾಕಂದ್ರೆ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆ ವರ್ಷನೇ ಡಾಕ್ಟರ್ ಅಂಕೇಗೌಡ ನಮ್ಮ ತೋಟಕ್ಕೆ ಕಾಲಿಟ್ಟಿದ್ದು. ಅಲ್ಲಿಂದ ಫಸ್ಟ್ 2 years ನಾವು ಬೆರಿ ಕಂಟ್ರೋಲ್ ಮೆಷರ್ಸ್ ತಗೊಂಡಿದ್ದು ಟು ಕಂಟ್ರೋಲ್ ಫೈಟೋಫ್ಥೋರಾ. ಆಫ್ಟರ್ ದಟ್ ದ 3rd year, 4th year ಇಂದ ವಿ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ದ ಈಲ್ಡ್. ಮತ್ತೆ ಆಲ್ಸೋ ಏನ್ ನಾನು ಕಲ್ತಿದ್ದೀನಿ ಅಂತ ಹೇಳಿದ್ರೆ ICAR ಇಂದ ನಮ್ಮ ನರ್ಸರಿ ನಾವೇ ಮಾಡಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಹೊರಗಡೆಯಿಂದ ತಗೊಂಡ್ ಬಂದು ಗಿಡ ಹಾಕಿದ್ರೆ ಒಂದೊಂದ್ಸಲ ಎಂತ ಡಿಸೀಸ್ ಬರ್ತದೆ ಅಂತ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ದ ಬೆಸ್ಟ್ ಥಿಂಗ್ ಇಸ್ ಟು ಹ್ಯಾವ್ ಯುವರ್ ಓನ್ ನರ್ಸರಿ, ಡೂ ಯುವರ್ ಓನ್ ನರ್ಸರಿ, ವಿಚ್ ಇಸ್ ವೆರಿ ಈಸಿ ಆಕ್ಚುಲಿ. ನಾವು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇಟ್ಸ್ ನಾಟ್ ಸೋ ಡಿಫಿಕಲ್ಟ್ ಟು ಹ್ಯಾವ್ ಅವರ್ ಓನ್ ನರ್ಸರಿ ಅಂತ. ಇನ್ನೊಂದು ಏನಂದ್ರೆ ಟೈಮ್ಲಿ ಕೆಲಸ, ನಾ ಹೇಳಿದಾಗೆ ಟೈಮ್ಲಿ ಕೆಲಸ ಆಗ್ಲೇಬೇಕು. ಕೊಡಗಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ಎಷ್ಟೋ ವರ್ಷದಿಂದ ಮೆಣಸು ನಡೆದು ನಾವು ಬಿಟ್ಟೇ ಇಲ್ಲ. ಎಲ್ಲಾ ಪ್ಲಾಂಟರ್ಸ್ ಎವ್ರಿ ವರ್ಷ ಮೆಣಸು ನಡ್ಕೊಂಡೇ ಹೋಗ್ತೀವಿ. ಅದಕ್ಕಾಗಿ ಕಾಳು ಮೆಣಸು ಇವತ್ತು ಇದೆ ಕೊಡಗು ಅಲ್ಲಿ. ಇಲ್ದಿದ್ರೆ ಹೋಗ್ಬಿಡ್ತಾ ಇತ್ತೋ ಏನೋ, ಅದೊಂದು ಒಳ್ಳೇದು. ಆದ್ರೆ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ 2013 ICAR ಅವರು ಅಡ್ವೈಸ್ ಬರೋಕ್ಕಿಂತ ಮುಂಚೆ ನಾವು ನಡ್ತಾ ಇದ್ವಿ. ನಟ್ಟಿದ್ದು 80% to 90% ಹೋಗ್ಬಿಡ್ತಾ ಇತ್ತು, 10% ಮಾತ್ರ ಬಚಾವ್ ಆಗ್ತಾ ಇತ್ತು. ಪುನಃ ನೆಕ್ಸ್ಟ್ ಇಯರ್ ನಡೋದು, ಪುನಃ ಹಾಗೆ ಆಗೋದು, ಹಾಗೆ ಮಾಡ್ತಾ ಇದ್ವಿ. ಈಗ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ನಡೋದು 80% ಬಚಾವ್ ಮಾಡ್ತೀನಿ, 20% ಮಾತ್ರ ಹೋಗ್ತದೆ. ಅದೊಂದು ದೊಡ್ಡ ಅಡ್ವಾಂಟೇಜ್. ಅದೊಂದು ನಾವು ನೋಡ್ಕೊಂಡ್ರೆ ಎಲ್ಲರ ಹತ್ರ ಎಲ್ಲಾ ಮರದಲ್ಲಿ ಮೆಣಸು ಡೆಫಿನೆಟ್ ಆಗೇ ಆಗುತ್ತೆ. ಸ್ವಲ್ಪ ಚೇಂಜಸ್ ನಾವು ಮಾಡಬೇಕು. ನಡ್ತಾ ಇದೀವಿ, ಎಲ್ಲರೂ ನಡ್ತಾ ಇದೀವಿ, ಬಟ್ ಅದನ್ನ ಬಚಾವ್ ಮಾಡ್ಲಿಕ್ಕೆ ನಾವು ನೋಡ್ಬೇಕು. ಜೇನು ಸಾಕಾಣಿಕೆಯನ್ನು ಶುರು ಮಾಡಿಕೊಂಡಿದ್ದಾರೆ ಕೊಡಗಿನಲ್ಲಿ. ಜೇನನ್ನ ಈ ಹಿಂದೆ ಚೆನ್ನಾಗಿ ಪೋಷಣೆ ಮಾಡ್ತಾ ಇದ್ರು, ಹೇರಳವಾಗಿ ತುಪ್ಪವನ್ನು ಪಡಿತಾ ಇದ್ರು ಅಂತ ಅನ್ಕೊಂಡು ಅನೇಕರು ತಿಳ್ಕೊಂಡಿದ್ದಾರೆ, ಕಣ್ಣಾರೆ ಕಂಡಿದ್ದಾರೆ, ಅನುಭವಿಸಿದರೆ. ಆದ್ರೆ ಇವತ್ತು ಅನೇಕರು ಕೈ ಚೆಲ್ಲಿ ಕೂತಿದ್ದಾರೆ. ಆಗೋದಿಲ್ಲ ಅನ್ನೋರು ಒಂದು ಗುಂಪಾದ್ರೆ ಇನ್ನು ಮಾಡೋದೆಂಗೆ ಅಂತ ಅನ್ಕೊಂಡು ಯೋಚನೆ ಮಾಡ್ಕೊಂತ ಕೂತ್ಕೊಂಡಿರೋರು ಇದಾರೆ. ನೀವು ಹೇಗೆ ಶುರು ಮಾಡ್ಕೊಂಡ್ರಿ, ಹೇಗಿದೆ ಪರಿಣಾಮ? ಜೇನು ಕೃಷಿ ಈಗ ನಂದು ಪ್ಯಾಷನ್. ಆದ್ರೂ ಆ ಜೇನು ಕೃಷಿ ಎಲ್ಲರೂ ಮಾಡಬೇಕು ಅಂತ ನಂದು ಆಸೆ. ಎಲ್ಲಾ ಮನೇಲಿ ಅಟ್ ಲೀಸ್ಟ್ 2 ಜೇನು ಪೆಟ್ಟಿಗೆ ಇರಬೇಕು ಅಂತ ನಾನ್ ನೋಡ್ಬೇಕು ಅಂತ ಐ ವಿಶ್. ಯಾಕಂದ್ರೆ ನಾನು ವೆನ್ ಐ ವಾಸ್ ಅ ಚೈಲ್ಡ್ ಹೋಗಿದ್ ಮನೇಲೆಲ್ಲ 2 ಜೇನು ಪೆಟ್ಟಿಗೆ ಇದ್ದೇ ಇರ್ತಾ ಇತ್ತು. ಆ ಟೈಮಲ್ಲಿ ಹೇಳ್ತಾ ಇದ್ರು ಎಲ್ಲಿ ಮಡಗಿದ್ರೇನು ಜೇನು ಬಂದು ಸೇರ್ತದೆ ಅಂತ. ನಾನ್ ಸ್ಟಾರ್ಟ್ ಮಾಡುವಾಗ ತುಂಬಾ ಜನ ನನ್ ಹೇಳಿದ್ರು ಏ ಅದ್ ಮಾಡ್ಲೇಬೇಡ, ಅದ್ ಆಗೋದೇ ಇಲ್ಲ ಅಂತ. ಬಟ್ ಅದೊಂದು ಪ್ಯಾಷನ್ ಇತ್ತು ನನಗೆ ಮಾಡ್ಬೇಕು ಅಂತ. ಸೊ ಹಾಗಾಗಿ ಈಗ ಇದು 3rd year ಚೆನ್ನಾಗಿ ಆಗ್ತಾ ಇದೆ. ಜೇನ್ ಇಲ್ದೇ ಇದ್ರೆ ನಮ್ ಬದುಕಿಲ್ಲ ಅಂತ ನಮ್ಗೆ ಗೊತ್ತಿರಬೇಕು. ವಿ ಆರ್ ಅಗ್ರಿಕಲ್ಚರಿಸ್ಟ್, ವಿ ಶುಡ್ ಆಲ್ವೇಸ್ ರಿಮೆಂಬರ್ ದ ಬೀಸ್ ಡೋಂಟ್ ನೀಡ್ ಅಸ್ ಬಟ್ ವಿ ನೀಡ್ ದೆಮ್. ಅವ್ರು ಇಲ್ದಿದ್ರೆ ನಮ್ಗೆ ಊಟಕ್ಕೆ ಏನು ಇರೋದಿಲ್ಲ. ಅದು ನಮ್ಗೆ ಗೊತ್ತಾದ್ರೆ ನಾವು ಡೆಫಿನೆಟ್ಲಿ ಬೀ ಕೀಪಿಂಗ್ ತಗೊಂಡೇ ತಗೊಳ್ತೀವಿ. ತುಪ್ಪ ಸಿಗ್ತಾ ಇದೆ, ಬಳಸ್ತಾ ಇದ್ರಿ, ಬೇರೆಯವರಿಗೂ ಕೊಡ್ತಾ ಇದೀರಲ್ವಾ? ಹೌದು, ಈಗ ನಮ್ಮ ಮನೆಯಲ್ಲಿ ಸಕ್ಕರೆ ಬೆಲ್ಲ ಕಂಪ್ಲೀಟ್ ನಿಲ್ಸ್ಬಿಟ್ಟಿದೀವಿ, ಬರೀ ಜೇನು ತುಪ್ಪನೇ ತಿನ್ನೋದು. ಬಂದವ್ರಿಗೂ ಕೊಡ್ತೀವಿ, ಯಾಕಂದ್ರೆ ರಾ ಹನಿ ಇಸ್ ಪ್ಯಾಕ್ಡ್ ವಿತ್ ಆಂಟಿ ಆಕ್ಸಿಡೆಂಟ್ಸ್. ಸೊ ಅದ್ರದ್ದು ವ್ಯಾಲ್ಯೂ ಜನರಿಗೆ ಗೊತ್ತಾಗ್ಬೇಕು ಅಂತ ಬಂದವರಿಗೆ ಸಮೇತ ಬರೀ ಜೇನು ತುಪ್ಪನೇ ಕೊಡೋದು. ಕೃಷಿ ಅನ್ನೋದನ್ನ ಅರ್ಥಪೂರ್ಣವಾಗಿ ಸ್ವೀಕರಿಸಿಕೊಂಡು ತಾಂತ್ರಿಕತೆಗಳನ್ನ ಅಳವಡಿಕೆ ಮಾಡಿಕೊಂಡು ಅಥವಾ ಪರಿಸರಕ್ಕೆ ಪೂರಕವಾಗಿ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಎಷ್ಟೊಂದು ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ನೀವು ಮಹಿಳೆಯಾಗಿ ಆಸಕ್ತಿಯಿಂದ ತೊಡಸ್ಕೊಂಡಿರೋದು ಬಹಳ ಉತ್ತಮವೇ. ಬಾಲ್ಯದಲ್ಲಿ ಕೃಷಿಯ ಕೆಲಸಗಳನ್ನ ಕಲೀಲಿಲ್ಲ, ಕೃಷಿಯಲ್ಲಿ ಭಾಗಿಯಾಗಲಿಕ್ಕೂ ಅವಕಾಶಗಳು ದೊರೆಯಲಿಲ್ಲ. ಆದರೆ ಮದುವೆ ನಂತರ ನಿಮ್ಮ ದಿಕ್ಕೇ ಬದಲಾವಣೆ ಆಯಿತು. ಭೂಮಿ ತಾಯಿ ನಿಮ್ಮನ್ನ ಕರೆದ್ಲು, ನೀವು ಏನನ್ನೂ ಯೋಚನೆ ಮಾಡದಲ್ಲೇ ಕೃಷಿಯಲ್ಲಿ ಭಾಗಿಯಾದ್ರಿ, ಬೆಳವಣಿಗೆ ಆಗ್ತಾ ಇದ್ರಿ. ಈಗೊಂದು 10-15 ವರ್ಷಗಳ ಅವಧಿಯನ್ನು ನೋಡಿಕೊಂಡ್ರೆ ಏನನ್ಸದೆ ಕೃಷಿಯಲ್ಲಿ ನೀವು ಕಂಡಿದ್ದು? ಕೃಷಿ ಇಸ್ ಲೈಕ್ ಅ ಪ್ರೊಫೆಷನ್, ಅದು ಮಾಡಿದಷ್ಟು ನಮಗೆ ತುಂಬಾ ಒಳ್ಳೇದಾಗುತ್ತೆ. ಅಂಡ್ ಇಲ್ಲಿ ಸಿಗುವಷ್ಟು ನಮಗೆ ಪೀಸ್ ಆಫ್ ಮೈಂಡ್, ನೇಚರ್ ಎಲ್ಲಿ ಹೋದ್ರೂ ಸಿಗೋದಿಲ್ಲ. ಅದಕ್ಕೆ ಜನರು ನನ್ನ ವೇರ್ ಡು ಯು ಲಿವ್ ಅಂತ ಕೇಳುವಾಗ ಐ ಲಿವ್ ಇನ್ ಪ್ಯಾರಡೈಸ್ ಅಂತ ಹೇಳ್ತೀನಿ. ಅದರಲ್ಲೇ ನಿಮಗೆ ಅರ್ಥ ಗೊತ್ತಾಗುತ್ತೆ. ಒಳ್ಳೆ ವಿಚಾರಗಳನ್ನ ಹಂಚಿಕೊಂಡ್ರಿ ಅನಿತಾನಂದ್ ಅವರೇ. ಕಾಫಿ ಕೃಷಿಯನ್ನು ಸೇರಿಕೊಂಡು ಕಾಳು ಮೆಣಸಿನಲ್ಲಿ ನೀವು ಏನೇನು ಕೆಲಸಗಳನ್ನ ಮಾಡ್ತಾ ಇದ್ರಿ, ಅದರಲ್ಲೂ ಬೆಟ್ಟದ ಎತ್ತರದ ಜಾಗಗಳಲ್ಲಿ ಕೈಗೊಂಡಿರುವ ಕಾರ್ಯಗಳೇನನ್ಕೊಂಡು ಉಲ್ಲೇಖ ಮಾಡಿದ್ರಿ, ಕೃಷಿಯಲ್ಲಿ ಆಸಕ್ತಿಯಿಂದ ಭಾಗಿ ಆಗಿರೋದನ್ನ ಈ ಸಂದರ್ಭದಲ್ಲಿ ವಿವರಿಸಿದ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲರಿಗೆ. ಥ್ಯಾಂಕ್ ಯು ಸೋ ಮಚ್. ಕೇಳಿದ್ರೆ ಇದುವರೆಗೆ ಸೋಮವಾರಪೇಟೆ ತಾಲೂಕು ಹಾಡಗೆರೆ ಗ್ರಾಮದ ಸೂರ್ಯಕಿರಣ್ ಎಸ್ಟೇಟಿನ ಅನಿತಾ ನಂದ ಅವರ ಅನುಭವಗಳನ್ನ ಆಲಿಸಿಕೊಂಡ್ರಿ. ಬೆಟ್ಟಗಳ ಎತ್ತರದ ಪ್ರದೇಶಗಳಲ್ಲಿ ಕಾಳುಮೆಣಸು ಚೆನ್ನಾಗಿ ಬರಲಿಕ್ಕೆ, ಇಳುವರಿ ಕೊಡಲಿಕ್ಕೆ ಏನು ಕೆಲಸಗಳನ್ನ ಮಾಡಿದರೆ ಅನ್ನೋದನ್ನ ಈ ಕಾರ್ಯಕ್ರಮದಲ್ಲಿ ಕೇಳಿಸಿಕೊಂಡಿದ್ದೀರಿ. ಅವರ ಸಂಖ್ಯೆ ಹೀಗಿದೆ: 9900 57 28 9 9 9 9 5 7 2 8 9 9. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಉದ್ಯೋಗವಾಣಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು SSLC ನಂತರ ITI ಮಾಡಿ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿ ಅದೇ ITI ಮೇಲೇನೆ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಕೈ ತುಂಬಾ ಸಂಬಳ ಪಡೆಯುತ್ತಿದ್ದೇನೆ. ಅದಕ್ಕೆ ITI ಅಂದ್ರೆ ಯಾರು ಕಡಿಮೆ ತಿಳಿದುಕೊಳ್ಳಬೇಡಿ, ITI ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 155-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ವಿಷಗಳಿಂದ ಕಲ್ಮಶ, ಕೃಷಿಕರಿಗೆ ಕಂಟಕ, ಪರಿಸರ ಪೂಜನೀಯವಾಗಿರಲಿ. ಶೂನ್ಯ ಬಂಡವಾಳ ಕೃಷಿಯಲ್ಲಿ ಮನಮೆಚ್ಚುವ ಗಳಿಕೆಗೆ ನ್ಯಾನೋ ತಂತ್ರಜ್ಞಾನದಲ್ಲಿ ಪೇಟೆಂಟ್ ಪಡೆದ 13 ಪೋಷಕಾಂಶಗಳ ನುವಾಲ್ಗಿ ಫೋಲಿಯರ್ ಸ್ಪ್ರೇ ದ್ರಾವಣ ಲಭ್ಯ ಇದೆ. ಸಂಪರ್ಕಿಸಿ 8884-26-761. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೇಳುಗರೆ ಸಮಯ ಈಗ 7:20 ಆಗಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದ್ತಾ ಇರುವ ಉಮಜ್ಜೇಗೌಡನ ಪ್ರೇಮ ಪ್ರಕಾಶ್ ಜೊಂಪೆನ ವಿವರ. ಕುಶಾಲನಗರ ತಾಲೂಕು ಮುಳ್ಳುಸೋಗಿ ಗ್ರಾಮದ ಪೈಸಾರಿ ಜಾಗ ಸರ್ವೆ ನಂಬರ್ 52 ಜಾಗಲಿ ನ್ಯಾಯಾಲಯದ ಹೊಸ ಕಟ್ಟಡ ನಿರ್ಮಾಣಕ್ಕೆ ತೊಂದರೆಯಾಗಿದ್ದು ತ್ಯಾಗ ಮತ್ತೆ ಬ್ಯಾರೆ ಜಾತಿನ ಮರಗಳ ತೆರವುಗೊಳಿಸಿಕೆ ಅರಣ್ಯ ಇಲಾಖೆ ಕಡೆಯಿಂದ ಕೇಳಿಕೊಂಡಳು. ಸಾರ್ವಜನಿಕರು ಇದರ ಬಗ್ಗೆ ಯಾವುದೇ ಆಕ್ಷೇಪಣೆ ಇದ್ದಲ್ಲಿ ಲಿಖಿತ ಮೂಲಕ ಜೂನ್ 10 ಮುಟ್ಟ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಡಿಕೇರಿ ವಿಭಾಗ ಮಡಿಕೇರಿ ಇವುಕ್ಕೆ ಸಲ್ಲಿಸಕ ಉಪ ಸಂರಕ್ಷಣಾಧಿಕಾರಿಗ ತಿಳಿಸಿಯಳು. ಮಡಿಕೇರಿ 66x11 kV ವಿದ್ಯುತ್ ಉಪಕೇಂದ್ರದ ಹೊರಭಾವ ಬೋಯಿಕೇರಿ ಫೀಡರ್ನ ಮಕ್ಕಂದೂರು ಮುಕ್ಕೋಡ್ಲು ಹಂಗೆ ಬೋಯಿಕೇರಿ ಫೀಡರ್ ಮಾರ್ಗಗಳನ್ನ ಪ್ರತ್ಯೇಕಿಸುವ ಕಾಮಗಾರಿ ಪೂರ್ಣಗೊಂಡಿದ್ದು ಜೂನ್ 4 ಹೊಸದಾಗಿ ನಿರ್ಮಾಣ ಮಾಡಿದ ಮಕ್ಕಂದೂರು ಮಾರ್ಗಕ್ಕೆ ಚಾಲನೆ ಮಾಡಲಾದೆ. ಇದರಿಂದ ನಾಳೆ ಹೊತ್ತಾರೆ 10 ಹಿಂಬೊತ್ತು 4 ಮುಟ್ಟ ಮಕ್ಕಂದೂರು ಕರ್ನಂಗೇರಿ ಮುಕ್ಕೋಡ್ಲು ಹಾಲೇರಿ ರಾಜೇಶ್ವರಿ ನಗರ ಬೋಯಿಕೇರಿ ಇಬ್ನಿವಳವಾಡಿ ಹಮ್ಮಿಯಾಲ ಮುಟ್ಲು ಗ್ರಾಮಲಿ ಹಂಗೆ ಸುತ್ತಮುತ್ತ ವಿದ್ಯುತ್ ಇರ್ದುಳೆ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಶೋಕ್ ಅವು ಕೇಳಿಕೊಂಡಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕರಾಮುವಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಡೆಯಿಂದ ಯುಜಿಸಿ ನೆಟ್ ಮತ್ತು ಕೆಸೆಟ್ ಪದವಿ ಕಾಲೇಜ್ ಸಹಾಯಕ ಪ್ರಾಧ್ಯಾಪಕ ರಾಷ್ಟಮಟ್ಟದ ಅರ್ಹತಾ ಪರೀಕ್ಷೆ ಮತ್ತು ಕರ್ನಾಟಕ ಸರ್ಕಾರವು ನಡೆಸಕಿರುವ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ 45 ದಿನಗಳ ತರಬೇತಿಗೆ ಶಿಬಿರನ ಏರ್ಪಡಿಸಿದಳು. ಖುಷಿ ಇದ್ದವು ಜೂನ್ 10 ಮುಟ್ಟ ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಹೊತ್ತಾರೆ 10 ಹಿಂಬೊತ್ತು 5 ಮುಟ್ಟ ಹೆಸರನ್ನ ನೋಂದಾಯಿಸಿ ಕಣಕ್ ಹಂಗೆ ದೂರವಾಣಿ 08212154 ಸಂಪರ್ಕಿಸಕೃತ ಕರ ಮುವಿ ಕುಲಸಚಿವರು ಪ್ರೊಫೆಸರ್ ಆರ್ ರಾಜನ್ ಅವು ತಿಳಿಸಿಯೋಳು. ಪ್ಯಾಟೆನ ಗಾಲ್ಫ್ ಮೈದಾನದ ಹತ್ತಿರ ನಿರ್ಮಾಣ ಆಗ್ತಿದ್ದ ಕೊಡವ ಹೆರಿಟೇಜ್ ಕೇಂದ್ರಕ್ಕೆ ಶಾಸಕರಾದ ಎಂಪಿ ಅಪ್ಪಚುರಂಜನ್, ಜಿಲ್ಲಾಧಿಕಾರಿಗ, ಬ್ಯಾರೆ ಬ್ಯಾರೆ ಮುಖ್ಯಪಟ್ಟ ಅಧಿಕಾರಿಗ ಖುದ್ದಾಗಿ ಭೇಟಿ ನೀಡಿ ಇಂದು ಪರಿಶೀಲನೆ ನಡೆಸಿದರು. ಬಾಕಿ ಇದ್ದ ಕಾಮಗಾರಿನ ಡಿಸೆಂಬರ್ 1 ಮುಗಿಸುವ ಹಂಗೆ ಶಾಸಕರಾದ ಎಂಪಿ ಅಪ್ಪಚುರಂಜನ್ ಅವರು ತಿಳಿಸಿದರು. ಕುಶಾಲನಗರ 220x66x3311 ಕೆವಿ ವಿದ್ಯುತ್ ವಿತರಣಾ ಕೇಂದ್ರದ ಹೊರಭಾವ ಕಣಿವೆ ಹುಲುಸೆ ಹೆಬ್ಬಾಲೆ ಶಿರಂಗಾಲ ತೊರೆನೂರು ಮೂಡ್ಲುಗೊಪ್ಪಲು ಸುತ್ತಮುತ್ತ ನಾಳೆ ಹೊತ್ತಾರೆ 10 ಹಿಂಬೊತ್ತು 5 ಮುಟ್ಟ ವಿದ್ಯುತ್ ಇರ್ದುಳೆ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಒಂದೇ ಒಂದು ಭೂಮಿ ವಿಷಯದ ಕುರಿತು ಪ್ರಾಥಮಿಕ ಮತ್ತು ಹೈಸ್ಕೂಲ್ ಮಕ್ಕಳಿಗೆ ಏರ್ಪಡಿಸಿದ ಪ್ರಬಂಧ ಹಂಗೆ ಚಿತ್ರ ಪೈಪೋಟಿಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎನ್ಪಿ ಅನಿತಾ ಅವು ಚಿತ್ರಣ ಬಿಡಿಸುವ ಮೂಲಕ ಚಾಲನೆ ನೀಡಿದ್ದು. ಜಿಲ್ಲಾಡಳಿತ, ಸಾರ್ವಜನಿಕರ ಶಿಕ್ಷಣ ಇಲಾಖೆ ಮತ್ತು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಬ್ಯಾರೆ ಬ್ಯಾರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಸರ್ಕಾರಿ ಪದವಿಪುರ ಕಾಲೇಜ್ ಹೈಸ್ಕೂಲ್ ವಿಭಾಗಲಿ ಈ ಪೈಪೋಟಿ ನಡೆದು ಈ ಕಾರ್ಬಾರಿಗೆ ಚಾಲನೆ ನೀಡಿ ಅಲ್ಲಿಂದ ಮಾತಾಡ್ದು ಪ್ಲಾಸ್ಟಿಕ್ ಬಳಸದೆ ಪರಿಸರ ಸಂರಕ್ಷಣೆಗೆ ಪ್ರತಿಯೊಬ್ಬ ಕೂಡ ಮುಂದಾಕೂತ ಅವು ಕರೆ ಕೊಟ್ಟು ಈ ಕಾರ್ಬಾರ್ಲಿ ರಾಷ್ಟೀಯ ಹಸಿರು ಪಡೆಯ ಜಿಲ್ಲಾ ನೋಡಲ್ ಅಧಿಕಾರಿ ಟಿಜಿ ಪ್ರೇಮ್ ಕುಮಾರ್ ಬ್ಯಾರೆ ಬ್ಯಾರೆ ಅಧಿಕಾರಿಗ ಮುಖ್ಯಪಟ್ಟವು ಶಾಲಾ ವಿದ್ಯಾರ್ಥಿಗ ಹಾಜರಿದ್ದು. ಕೊಡಗು ಜಿಲ್ಲಾ ಹಾಫ್ಕಾಮ್ಸ್ ಜಿಲ್ಲಾ ಪಂಚಾಯತ್ ಹಂಗೆ ತೋಟಗಾರಿಕೆ ಇಲಾಖೆ ಕಡೆಯಿಂದ ಪ್ಯಾಟೆನ ಕೊಡಗು ಜಿಲ್ಲಾ ಹಾಫ್ಕಾಮ್ಸ್ ಅಂಗಳಲ್ಲಿ ಜೂನ್ 6 ಮುಟ್ಟ ಮಾವು ಮೇಳಕ್ಕೆ ಸರ್ಕಾರಿ ಜಮೀನುಗಳ ಸಂರಕ್ಷಣಾ ಸಮಿತಿ ಅಧ್ಯಕ್ಷರಂಗೆ ಶಾಸಕರಾದ ಕೆಜಿ ಬೋಪಯ್ಯ ಮತ್ತು ಎಂಪಿ ಅಪ್ಪಚುರಂಜನ್ ಅವರು ಖುದ್ದಾಗಿ ಚಾಲನೆ ನೀಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ನಗರಸಭೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಂಗೆ ಬ್ಯಾರೆ ಬ್ಯಾರೆ ಒಕ್ಕೂಟ ಕಡೆಯಿಂದ ಮಡಿಕೇರಿ ಕಾವೇರಿ ಕಲಾವೃಂದ ಇವರ ಕೂಡುಕೂಟಲಿ ಆಜಾದಿ ಕಾ ಅಮೃತ ಮಹೋತ್ಸವ ಕಾರ್ಬಾರು ಪ್ರಯುಕ್ತ ಇಂದು ವಿಶ್ವ ಬೈಸಿಕಲ್ ದಿನಾಚರಣೆ ಅಂಗ ಆಗಿ ಬೈಸಿಕಲ್ ಜಾಥಾ ನಡೆದು. ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಹಾಕಿ ಕ್ರೀಡಾಕೂಟಲಿ ಕೊಡಗು ತಂಡ ಚಾಂಪಿಯನ್ ಪಡೆದ ಸುದ್ದಿ ಇಂದು ಗೊತ್ತಾಗುಟ್ಟು. ಬೆಂಗಳೂರಿನಲ್ಲಿ ನಡೆದ ಫೈನಲ್ ಹಾಕಿ ಪೈಪೋಟಿಲಿ 4-0 ಗೋಲಿಂದ ಬೀದರ್ ತಂಡನ ಸೋಲಿಸಿ ಶುರುವಿನ ಸ್ಥಾನನ ಪಡೆದಳು. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಾಕ್ಷರಿ ಅಂಗೆ ಎಲ್ಲಾ ಜಿಲ್ಲೆನ ಅಧ್ಯಕ್ಷರು ಪದಾಧಿಕಾರಿಗ ಹಾಜರಿದ್ದು ಹಂಗೆ ಇನಾಮುನ ಹಂಚಿದ್ದು.

ಎಲ್ಲರೂ ಆರೋಗ್ಯ ತುಂಡೆಂಗಿ ದಿನೋದಿ ತಂಗಡ ಪಣಿಪಾಲನ ಮಾಡಲು ಇದಂಗ ಸೈಕಲ್ ಜಾಥಾ ಸಹಾಯ ಆಪ ಅಂದ್ರೆ ಶಾಸಕ ಕೆಜಿ ಬೋಪಯ್ಯ ಅಭಿಪ್ರಾಯ ಪರಂದತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ನೆಹರು ಯುವ ಕೇಂದ್ರ ಕೂಡ ನನಗೆ ಬೋರೆ ಬೋರೆ ಇಲಾಖೆರ ಆದನಿಲ್ ಆಜಾದಿ ಕಾ ಅಮೃತ ಮಹೋತ್ಸವತ್ರ ಕಾರ್ಯಕ್ರಮ ಸಂದರ್ಭತ್ ಮಡಿಕೇರಿರ ಕೋಟೆ ಪರಂಬಲು ಇಂದು ನಡೆದ ವಿಶ್ವ ಬೈಸಿಕಲ್ ದಿನಾಚರಣೆ ಮಾರಿಪತ್ ಏರ್ಪಾಡು ಮಾಡಿತಿಂಜೆ ಸಭಾ ಕಾರ್ಯಕ್ರಮತ್ತು ತಕ್ಪರ್ನತ್ತು. ಸ್ವಾತಂತ್ರ್ಯ ಕಿಟ್ಟಿತ್ತು 75 ಕಾಲ ದುಂಬಿತ್ತು. ಕಿಟ್ಟನ ಸ್ವಾತಂತ್ರ್ಯನ ರಕ್ಷಣೆ ಮಾಡೋದು ನಂಗಡ ಕರ್ತವ್ಯ. ಸ್ವಾತಂತ್ರ್ಯ ಕಾಯ್ತು ನೈಚ ಇಂಗಡ ತ್ಯಾಗ ಬಲಿದಾನತ್ರ ನೆಪ್ಪಕಾಯ್ತು. ಸರ್ಕಾರ 10 ಫಲತ್ರ ಕಾರ್ಯಕ್ರಮತ್ನ ಏರ್ಪಾಡು ಮಾಡಿತು.